ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು ರಾಷ್ಟ್ರ, ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಜನಪದ ಗೀತೆಗಳು. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಬೆಳೆ ಉತ್ಪಾದನೆಯಲ್ಲಿ ನ್ಯಾನೋ ತಂತ್ರಜ್ಞಾನದ ನೂಆಲ್ಗಿ ದ್ರಾವಣದ ಬಳಕೆ, ಲಭ್ಯತೆ ಮತ್ತು ಪ್ರಯೋಜನ ಕುರಿತ ಪ್ರಾಯೋಜಿತ ಕಾರ್ಯಕ್ರಮಗಳು ರಾಯಚೂರು ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಸಂಜೆ 7:25 ಬಿತ್ತರವಾಗಲಿವೆ. ಪರಿಸರ ಪ್ರಿಯ ಕೃಷಿಗೆ ಮಾರ್ಗದರ್ಶಿ ವಿಚಾರಗಳನ್ನು ತಿಳಿಸುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ನೂಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಈಗ ಕೇಳಿ ತಿಕ್ಕೋಟದ ಗೌರಮ್ಮ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳು. ಭಕ್ತಿ ನೋಡುವುದಕ್ಕಾಗಿ ಪರಮೇಶ್ವರ ಬಂದ ನಲ್ಲೇ ಪತಿ ಭಕ್ತಿ ನೋಡು. ನೋಡುವುದಕ್ಕಾಗೆ ಶಾಪ ಕೊಟ್ಟ ಋಷಿಯಲ್ಲಿ ಶಾಪ ಕೊಟ್ಟ ಋಷಿಯಲ್ಲಿ ರೋಗ ಬಡಿದ ಮೈಯಲ್ಲೇ ಹುಟ್ಟಿ ಬಂದೆಯಲ್ಲಮ್ಮ ನಿನ್ನ ಮಡವಿಯ ಮಾಡಿ ಕೊಟ್ಟಾರವ ಜಮಾದನಿಗೆ ಹುಟ್ಟಿ ಬಂದೆ ತಾಯಿ ಸೀರ ಬೇಡ್ಯಾನಲ್ಲೇ ತಾಯಿ ಸೀರ ಬೇಡ್ಯಾನಲ್ಲಿ ದಡ ಬಿದ್ದ ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನೀನು ಮನವಿಯ ಮಾಡಿ ಕೊಟ್ಟಾರವ ಜಮಾದನಿಗೆ ನಿಮಿತ್ವತ್ವ ನಿನ್ನ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರವ ಜಮಾದನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗೆ ನಿನ್ನ ಮನವಿಯ ಮಾಡಿ ಕೊಟ್ಟಾರವ ಜಮಾದನಿಗೆ ಹೂವ ಪತ್ರಿ ಹಸ್ತದಲ್ಲೇ ಪತಿ ಸೇವೆ ಮಾಡುವ ಕಾಲೆ ಪತ್ರಿ ಹಸ್ತದಲ್ಲೇ ಋಷಿ ಸೇವೆ ಮಾಡುವ ತಾಲೆ ಗಟ್ಟಿ ವಚನ ಹೇಳಾರಲ್ಲೇ ಗಟ್ಟಿ ವಚನ ಹೇಳಾರಲ್ಲಿ ಪಾದ ಸೇವೆ ಮಾಡುವ ತಾಲೆ ಇದುವರೆಗೆ ತಿಕ್ಕೋಟದ ಗೌರಮ್ಮ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳಿದ್ರಿ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7 ಗಂಟೆ ಆಗುತ್ತಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಏರ್ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ. ಏರ್ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇದೀಗ ನಡೆಯುತ್ತಿರುವುದು ಏರ್ನೆಕ್ಸ್ಟ್ ಸರಣಿಯ ನೆಕ್ಸ್ಟ್ ಹಂತ. ಈ ಸಂಚಿಕೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಮೂಡುಬಿದ್ರೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿ ಉಮಾಶ್ರೀ ಆರಂಭೋಡಿ. ಎಷ್ಟು ನೆಲದಲ್ಲಿ ನಡೆದರೆ ನಮ್ಮ ನೆಲದ ನಡೆ ಮರೆಯೆವು ನಾವು, ಮರೆಯೆವು ನಾವು ಎಷ್ಟು ಕುಲದಳಿದರೆ ಭೇದವನೆಲ್ಲ ಬಿಡುವೆವು ಹಿಂದೆ, ಭೇದವನೆಲ್ಲ ಬಿಡುವೆವು ಹಿಂದೆ ಭಾರತವೆಂದಿಗೂ ಒಂದೇ, ಭಾರತವೆಂದಿಗೂ ಒಂದೇ. ಎಲ್ಲರಿಗೂ ನಮಸ್ಕಾರ, ನಾನು ಉಮಾಶ್ರೀ, ತೃತೀಯ ಬಿಎಸ್ಸಿ ಆಳ್ವಾಸ್ ಕಾಲೇಜು ಮೂಡಬಿದಿರೆ. ಇನ್ನು ನಾನು ನನ್ನ ಕನಸಿನ ಆತ್ಮನಿರ್ಭರ ಭಾರತ ಹೇಗಿರಬೇಕು ಅನ್ನುವಂತಹ ವಿಚಾರದ ಕುರಿತು ನನ್ನ ಒಂದೆರಡು ಆಲೋಚನೆಗಳನ್ನ ಪ್ರಸ್ತುತಪಡಿಸಲಿಕ್ಕಿದ್ದೇನೆ. ಹರಿಯುವ ನದಿಗಳು ಎಷ್ಟಿದ್ದರೇನು, ಹರಿಯುವ ನದಿಗಳು ಎಷ್ಟಿದ್ದರೇನು, ಸೇರುವ ಸಾಗರ ಒಂದೇ, ಸೇರುವ ಸಾಗರ ಒಂದೇ, ಭಾರತವೆಂದಿಗೂ ಒಂದೇ, ಭಾರತವೆಂದಿಗೂ ಒಂದೇ. ಮೊದಲನೇದಾಗಿ ಆತ್ಮನಿರ್ಭರ ಭಾರತ ಅಂದ್ರೆ ಏನಪ್ಪ? ಪ್ರಸ್ತುತ ಸಂದರ್ಭದಲ್ಲಿ ಪ್ರಚಲಿತದಲ್ಲಿರುವಂತಹ ವಿಚಾರ ಇದು ಆತ್ಮನಿರ್ಭರ ಭಾರತ. ಹಾಗಾದ್ರೆ ಆತ್ಮನಿರ್ಭರ ಭಾರತ ಅನ್ನುವಂಥದ್ದು ಈಗ ಮಾತ್ರ ಜಾರಿಯಲ್ಲಿದ್ದಂತಹ ವಿಚಾರವೇ ಅಲ್ಲ. ಆತ್ಮನಿರ್ಭರ ಭಾರತ ಅನ್ನುವಂಥದ್ದು ಪ್ರಾಚೀನ ಭಾರತದ ಕಲ್ಪನೆಯೂ ಹೌದು, ಪ್ರಾಚೀನ ಭಾರತದಲ್ಲಿ ಜನರು ಬದುಕ್ತಿದ್ದಂತಹ ರೀತಿಯೇ ಅದು ಆತ್ಮನಿರ್ಭರರಾಗಿ. ಹಾಗಾದ್ರೆ ಆತ್ಮನಿರ್ಭರತೆ ಅಂದ್ರೆ ಎಂತ ಅಂತ ನೋಡೋಣ. ಆತ್ಮನಿರ್ಭರತೆ ಅಂತ ಹೇಳಿದ್ರೆ ನಾನು ಒಬ್ನಿಗೆ ಹೊರೆಯಾಗದಂತೆ ನನ್ನ ವಿಚಾರಗಳನ್ನ ನಾನೇ ಪೂರೈಸಿಕೊಂಡು ಬದುಕುವಂತಹ ರೀತಿಯೇ ಅದು ಆತ್ಮನಿರ್ಭರ. ಅಂದ್ರೆ ಆಧ್ಯಾತ್ಮಿಕವಾಗಿ ನಾವು ಗಮನಿಸಿಕೊಂಡಾಗ ಆತ್ಮನಿರ್ಭರತ ಅಂತ ಹೇಳಿದ್ರೆ, ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿ, ಈಗ ನಾನು ನನ್ನ ಮನೆಯಲ್ಲಿ ಇದ್ದೇನೆ ಅಂತಾದ್ರೆ ನಾನು ನನ್ನ ಮನೆಯವರಿಗೆ ಹೊರೆಯಾದ್ರೆ ಏನಾಗುತ್ತೆ? ನನ್ನ ಮನೆಯವರಿಗೆ ಕಷ್ಟ ಆಗುತ್ತೆ. ನನ್ನ ಮನೆಯಲ್ಲಿ ನಾನು ಹೊರೆ ಆದಾಗ, ನನ್ನ ಮನೆಗೆ ಕಷ್ಟ ಆದಾಗ ಅದು ನನ್ನ ಸಮಾಜಕ್ಕೆ ನಾನು ಕಷ್ಟ ಆಗ್ತೇನೆ. ನಾನು ಸಮಾಜಕ್ಕೆ ಕಷ್ಟ ಆದಾಗ ಏನಾಗುತ್ತೆ? ದೇಶಕ್ಕೆ ಕಷ್ಟ ಆಗುತ್ತೆ. ನನ್ನ ಹಾಗೆಯೇ ಹಲವಾರು ಮಂದಿ ಇದೇ ರೀತಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಡೀ ದೇಶ ಅಲ್ಲಿ ಪರಾವಲಂಬಿಯಾಗಿ ಬದುಕುವಂತ ರೀತಿ ಆಗುತ್ತೆ. ಅಂದ್ರೆ ನಾನು ಇನ್ನೊಬ್ರಿಗೆ ಹೊರೆಯಾಗದಂತೆ ಬದುಕ್ತಾ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಕುಟುಂಬಕ್ಕೆ ಆವಾಗ ಯಾವುದೇ ರೀತಿಯಾದಂತಹ ಸಮಸ್ಯೆ ಬರೋದಿಲ್ಲ. ನಾನು ನನ್ನ ಮೂಲ ಸೌಕರ್ಯಗಳನ್ನು ಪೂರೈಸುವಲ್ಲಿ ಸಮರ್ಥ ಆದ್ರೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ನಾನು ಇನ್ನೊಬ್ಬರಿಗೆ ಹೊರೆಯಾಗದ ರೀತಿಯಲ್ಲಿ ಬದುಕಿದೆ ಅಂತ ಹೇಳಿದ್ರೆ ಅಲ್ಲಿ ನನ್ನ ಮನೆಗೆ ಸಮಸ್ಯೆ ಬರೋದಿಲ್ಲ. ನನ್ನ ಮನೆಗೆ ಸಮಸ್ಯೆ ಬಂದಿಲ್ಲ ಅಂತ ಹೇಳಿದ್ರೆ ನನ್ನ ಸಮಾಜಕ್ಕೆ ಸಮಸ್ಯೆ ಬರೋದಿಲ್ಲ. ನನ್ನ ಸಮಾಜಕ್ಕೆ ಸಮಸ್ಯೆ ಬಂದಿಲ್ಲ ಅಂತ ಹೇಳಿದ್ರೆ ನನ್ನ ದೇಶಕ್ಕೂ ಸಮಸ್ಯೆ ಬರೋದಿಲ್ಲ. ನನ್ನ ಹಾಗೇನೆ ಇನ್ನುಳಿದ ಎಲ್ಲಾ ವ್ಯಕ್ತಿಗಳು ಇದೇ ರೀತಿ ಆಲೋಚನೆಯನ್ನ ಮಾಡಿದ್ರು ಅಂತ ಆದ್ರೆ ಆಗ ದೇಶಕ್ಕೆ ಸಮಸ್ಯೆ ಬರೋದಿಲ್ಲ. ಒಟ್ಟಿನಲ್ಲಿ ಆತ್ಮ ನಿರ್ಭರತೆ ಅಂತ ಹೇಳಿದ್ರೆ ನಾನು ಇನ್ನೊಬ್ಬರಿಗೆ ಹೊರೆಯಾಗದಂತೆ ನನ್ನ ಎಲ್ಲ ವಿಚಾರಗಳಿಗೆ, ಅಂದ್ರೆ ಮೂಲ ಸೌಕರ್ಯಗಳಿಗೆ ನನಗೆ ನಾನೇ ಅವಲಂಬನೆಯಾಗಿಕೊಂಡು ಬದುಕುವಂತ ರೀತಿ ಏನಿದೆ ಅದನ್ನ ನಾವು ಆತ್ಮನಿರ್ಭರತೆ ಅಂತ ಹೇಳಿ ಕರಿತೇವೆ. ಸಾಮಾನ್ಯವಾಗಿ ಆತ್ಮನಿರ್ಭರತೆ ಅಂತ ನೋಡ್ತಾ ಹೋದ್ರೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಿಲ್ಲ ಅಂತ ಹೇಳ್ತೀವಿ. ಅಂದ್ರೆ ದೇಶದ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ದೇಶದಿಂದ ಮಾಡಿಕೊಳ್ಳುವಂತ ಆಮದನ್ನ ಸಂಪೂರ್ಣವಾಗಿ ಕಡಿತಗೊಳಿಸಿ ಬದುಕುವಂತ ರೀತಿಯ ಅಲ್ಲ ಆತ್ಮನಿರ್ಭರತೆ ಅಂತ ಹೇಳಿದ್ರೆ. ಅದೇ ಮೂಲ ಸೌಕರ್ಯಗಳಿಗೆ ನಾನು ಇನ್ನೊಂದು ದೇಶದ ಮೇಲೆ ಹೊರೆಯಾಗದಂತೆ ಬದುಕುವಂತದ್ದು. ಬೇರೆ ವಿಚಾರಗಳಿಗೆ ನಾವು ಒಂದು ದೇಶದಿಂದ ಕೊಡುಕೊಳ್ಳಬೇಕೇ ರೀತಿಯಲ್ಲಿ ಬದುಕ್ತಾ ಹೋದ್ರೆ ಅದು ಒಳ್ಳೆಯ ಪದ್ಧತಿ ಯಾವ್ದು? ಯಾಕಂತ ಹೇಳಿದ್ರೆ ಹಿಂದಿನ ಭಾರತ ಐತಿಹಾಸಿಕ ರೂಪದಲ್ಲಿದ್ದಂತ ಭಾರತ ಸಂದರ್ಭದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಈ ಆತ್ಮನಿರ್ಭರತೆ ಅನ್ನುವಂಥದ್ದು ಕುಟುಂಬದಿಂದಲೇ ಬೆಳೆದು ಬರ್ತಾ ಇತ್ತು. ಅದೇ ರೀತಿ ಕುಟುಂಬದಿಂದ ಮಗು ಸಮಾಜಕ್ಕೆ ಕಾಲಿಟ್ಟಾಗ ಅಲ್ಲಿ ಆ ಮಗು ಆತ್ಮನಿರ್ಭರತೆಯನ್ನ ಪಡೆಯುತ್ತಿತ್ತು. ಹೇಗೆ ಅಂತ ಹೇಳಿದ್ರೆ, ಹಿಂದೆ ನಮ್ಗೆಲ್ರಿಗೂ ತಿಳಿದಿದೆ ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು. ಗುರುಕುಲ ಶಿಕ್ಷಣ ಪದ್ಧತಿ ಅಂತ ಹೇಳಿದ್ರೇನು? ಒಬ್ಬ ಮಗು ಒಂದು ವಯಸ್ಸಿಗೆ ಬಂದ ನಂತರ ಒಬ್ಬ ಗುರುವಿನ ಹತ್ರ ಹೋಗಿ ಕಲಿಯುವಂತಹ ವಿದ್ಯೆ. ಆ ಕಲಿಯುವ ವಿದ್ಯೆ ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಸುಮಾರು 64 ವಿದ್ಯೆಗಳನ್ನ ಕಲಿಸ್ತಾ ಇದ್ರು. ಈ 64 ವಿದ್ಯೆಗಳು ಯಾವ ಮಹತ್ವವನ್ನ ಹೊಂದಿದ್ದವು ಅಂತ ಹೇಳಿದ್ರೆ, ಒಬ್ಬ ಹುಡುಗ ಅಥವಾ ಅವನು ಅಥವಾ ಅವಳು ತಾನು ಇತರರಿಗೆ ಡಿಪೆಂಡ್ ಆಗದ ರೀತಿ, ಅಂತ ಇತರರಿಗೆ ಹೊರೆಯಾಗದ ರೀತಿ ಬದುಕಿಕೊಂಡು ತನಗೆ ಬೇಕಾದಂತ ಎಲ್ಲ ವಿಚಾರಗಳನ್ನ ಪಡೆಯುವಂತ ಸಾಮರ್ಥ್ಯವನ್ನ ಹೊಂದಿರುವಂತ ಶಿಕ್ಷಣವೇ ಅದು ಆತ್ಮನಿರ್ಭರ ಆಗಿತ್ತು. ಅಲ್ಲಿ ಬದುಕಿನ ವಿದ್ಯೆಯನ್ನ ಅವನು ಕಲಿತಿದ್ದ, ಸಂಸ್ಕಾರ ಅಂದ್ರೆ ಏನು ಅಂತ ಕಲಿತಿದ್ದ, ಸಂಸಾರವನ್ನು ನಿರ್ವಹಿಸಲಿಕ್ಕೆ ಬೇಕಾದಂತಹ ಒಂದು ವಿದ್ಯೆಯನ್ನ ಅವನು ಕಲಿತಿದ್ದ, ಒಂದು ಸಮಾಜವನ್ನ ಮುನ್ನಡೆಸಲಿಕ್ಕೆ ಬೇಕಾದಂತಹ ಒಂದು ನಾಯಕತ್ವದ ಗುಣವನ್ನ ಅವನು ಅಲ್ಲಿ ಪಡೆಯುತ್ತಿದ್ದ. ಅಂದ್ರೆ ಆ ಗುರುಕುಲ ಪದ್ಧತಿ ಅನ್ನುವಂಥದ್ದು ಒಬ್ಬ ಮಗುವನ್ನ, ಒಬ್ಬ ವಿದ್ಯಾರ್ಥಿಯನ್ನ ಪರಿಪೂರ್ಣ ವ್ಯಕ್ತಿಯನ್ನಾಗಿ ಈ ಸಮಾಜಕ್ಕೆ ನೀಡುವಂತಹ ಒಂದು ವಿಚಾರವನ್ನ ಆ ಗುರುಕುಲ ಪದ್ಧತಿ ಹೊಂದಿತ್ತು. ಶಾಂತಿ ಸೇ ಹೀ ಸಾರಾ ಭೂಮಂಡಲ ಮಿಲಾ ದೇಂಗೆ, ಹಮ ಅಪನೇ ಶಾಂತಿ ಸೇ ಹೀ ಸಾರಾ ಭೂಮಂಡಲ ಮಿಲಾ ದೇಂಗೆ, ಹಮ ಅಪನೇ ದೇಶ ಕಾ ಜೌಹರ್ ಬಹುತ್ ಜಲ್ದಿ ದಿಖಾ ದೇಂಗೆ. ನೋಡಿ ಸ್ನೇಹಿತರೆ, ನಾವನ್ನು ಗಮನಿಸಬಹುದು ಇಂದಿನ ಶಿಕ್ಷಣ ಪದ್ಧತಿ ಒಬ್ಬ ವಿದ್ಯಾರ್ಥಿಯನ್ನ ಎಷ್ಟರ ಮಟ್ಟಿಗೆ ಆತ್ಮನಿರ್ಭರರನ್ನಾಗಿ ನಿರ್ಮಾಣ ಮಾಡುತ್ತಿದೆ ಅನ್ನೋದನ್ನ ಗಮನಿಸಬೇಕು. ಒಂದು ಕಾಲದಲ್ಲಿ ನಾನು ಬಾಲ್ಯದಲ್ಲಿ ಇದ್ದಂತಹ ಶಿಕ್ಷಣ ಪದ್ಧತಿಯನ್ನ ನೋಡ್ತಾ ಹೋದ್ರೆ, ನಾನು ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿನಿ, ನನಗೆ ಆ ತರಗತಿ ಹೇಗಿತ್ತು ಅಂತ ಹೇಳಿದ್ರೆ ಆ ಪಾಠದೊಂದಿಗೆ ಆಟವನ್ನ ಕಲಿಯುವಂತ ರೀತಿ ಇತ್ತು. ಅಲ್ಲಿ ಬದುಕಿನ ವಿಚಾರಗಳನ್ನು ನನಗೆ ತಿಳಿಸಿಕೊಡ್ತಾ ಇದ್ರು. ಆದ್ರೆ ಇಂದಿನ ಮಕ್ಕಳು ಪಡೆತಿರುವಂತಹ ಶಿಕ್ಷಣ ಹೇಗಿದೆ? ಮೆಟೀರಿಯಲಿಸ್ಟಿಕ್ ಅಂತ ನಾವು ಕರಿತೀವಿ, ಅಥವಾ ಒಂದು ಚೌಕಟ್ಟಿಗೆ ಒಳಗಾಗಿ ಬದುಕುವಂತಹ ಶಿಕ್ಷಣ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆ. ಹೇಗಂತ ಹೇಳಿದ್ರೆ, ಇಂದಿನ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಒಂದು ಚೌಕಟ್ಟಿನೊಳಗೆ ವಿದ್ಯಾರ್ಥಿಯನ್ನ ಇರಿಸಿ ಅವನು ಇದಕ್ಕೆ ಮಾತ್ರ ಸೀಮಿತ, ಅವನು ಮುಂದೆ ಆ ಚೌಕಟ್ಟನ್ನ ಬಿಟ್ಟು ಅದನ್ನ ಹೊರಗೆ ಹೋಗುವಂತ ಸ್ವಾತಂತ್ರ್ಯ ಅವನಿಗಿಲ್ಲ. ಅಲ್ಲಿ ಒಬ್ಬ ವಿದ್ಯಾರ್ಥಿಯ ಹೇಗಂತ ಹೇಳಿದ್ರೆ ಮನಸ್ಥಿತಿಯನ್ನ ಕುಂಠಿತಗೊಳಿಸುವಂತಹ ಶಿಕ್ಷಣ ಪದ್ಧತಿ ನಮ್ಮ ವ್ಯವಸ್ಥೆಯಲ್ಲಿದೆ ಅಂತ ಹೇಳಿದ್ರೆ ಅದು ಖಾಸಗಿ ಶಿಕ್ಷಣ ವ್ಯವಸ್ಥೆಯ ರೀತಿಯಲ್ಲೂ ನಾವು ಕಂಡುಕೊಳ್ಳಬಹುದಾಗಿದೆ. ಹಾಗಾಗಿ ಅದನ್ನ ಬದಲಾವಣೆ ತರೋದಕ್ಕೋಸ್ಕರ ಆತ್ಮನಿರ್ಭರತೆಯ ಒಂದು ಭಾಗವಾಗಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ದೇಶದಲ್ಲಿ ಜಾರಿಗೊಳಿಸಲಾಯಿತು. ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ನಾವು ನೋಡ್ತಾ ಹೋಗುದಾದ್ರೆ, ಯೋಜನೆಯನ್ನೇನೋ ನಾವು ಜಾರಿಗೆ ತಂದ್ವಿ, ಆದ್ರೆ ಆ ಯೋಜನೆಯನ್ನ ಯಾವ ಮಟ್ಟಿಗೆ ಯಶಸ್ವಿ ಪಡೆಯುವ ರೀತಿಗೆ ನಾವು ಜಾರಿಗೆ ತಂದಿದ್ದೀವಿ ಅನ್ನುವಂತನ ಗಮನಿಸಬೇಕು. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಭೂಮಿಯನ್ನ ಹದ ಮಾಡದೆಯೇ ನಾವು ಬೀಜವನ್ನ ಬಿತ್ತಿದ್ರೆ ಏನಾಗುತ್ತೆ? ಅಂದ್ರೆ ಶಿಕ್ಷಣ ಪದ್ಧತಿನ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಾವು ಜಾರಿಗೆ ತಂದಾಗ 30 ವರ್ಷದ ಒಳಗೆ ದೇಶದ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣ ಬದಲಾಗಬೇಕು ಅನ್ನುವಂತ ಒಂದು ಆಲೋಚನೆಯೊಂದಿಗೆ ಇಟ್ಟು ತಂದಂತಹ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಇದು. ಆದ್ರೆ ಅದನ್ನ ಜಾರಿಗೊಳಿಸುವಾಗ ಹೇಗೆ ತಂದು ಅಂತ ಹೇಳಿದ್ರೆ, ನನ್ನ ಆಲೋಚನೆಯ ಪ್ರಕಾರ, ಬಹುಶಃ ತಪ್ಪಿರಬಹುದು ಏನೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಆಲೋಚನೆಯಲ್ಲಿ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ಈ ರಾಷ್ಟ್ರೀಯ ಶಿಕ್ಷಣವನ್ನ ಜಾರಿಗೆ ತರುವಾಗ ಹೇಗೆ ತರಬಹುದಿತ್ತು ಅಂತ ಹೇಳಿದ್ರೆ, ಈಗ ಒಂದು ಮಗು LKG ಅಲ್ಲಿ ಇದೆ ಅಂತ ಹೇಳಿದ್ರೆ, ಆ ಎಲ್ ಕೆ ಜಿ ಮಗುಗೆ ಅಪ್ಲೈ ಮಾಡೋ ಆತರ ಶಿಕ್ಷಣ ಜಾರಿಗೆ ಬರ್ಬೇಕು. ಅಂದ್ರೆ ಆ ಎಲ್ ಕೆ ಜಿ ಮಗು ಎಲ್ ಕೆ ಜಿ ಅಲ್ಲಿರುವಾಗ ಅದಕ್ಕೆ ಆ ಶಿಕ್ಷಣ ನೀತಿ ಅಪ್ಲೈ ಆಗಿರ್ಬೇಕು. ಅದಾದ್ಮೇಲೆ ಅದು ಯು ಕೆ ಜಿಗೆ ಬಂದ್ಮೇಲೆ ಅದು ಅಪ್ಲೈ. ಅಂದ್ರೆ ಒಂದು ಮಗುವಿನಿಂದ ಮುಂದುವರಿತಗೊಂಡು ಕಂಟಿನ್ಯೂ ಆಗ್ತಾ ಹೋಗುವ ರೀತಿಯಲ್ಲಿ ಶಿಕ್ಷಣ ನೀತಿಯನ್ನ ನಾವು ಜಾರಿಗೆ ತರಬೇಕಿತ್ತು. ಆ ರೀತಿಯಾಗಿ ನಾವು ಶಿಕ್ಷಣ ನೀತಿಯನ್ನ ಜಾರಿಗೆ ತಂದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ ಕೆ ಜಿ ಅಲ್ಲಿರುವಂತಹ ಮಗು ಡಿಗ್ರಿ ಫೈನಲ್ ಇಯರ್ಗೆ ಬರಬೇಕು ಅಂತ ಹೇಳಿದ್ರೆ, ಇವಾಗಿನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ 4 ವರ್ಷ ಡಿಗ್ರಿ ಅಂತ ಹೇಳಿದ್ರೆ 15, 16, 16, 18 ವರ್ಷಗಳು 20 ವರ್ಷಗಳಲ್ಲಿ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಸಂಪೂರ್ಣವಾಗಿ ಜಾರಿಗೊಳಿಸುವಂತಹ ಒಂದು ಗುರಿಯನ್ನ ತಲುಪೋದಿತ್ತು. ಆದ್ರೆ ಈಗಿನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕೆಲವೊಂದು ಸಣ್ಣ ಲೋಪದೋಷಗಳನ್ನ ನೋಡ್ತಾ ಹೋದ್ರೆ, ಪಿ ಯು ಸಿ ಅಲ್ಲಿದ್ದಂತ ಮಕ್ಕಳು ಸಡನ್ ಡಿಗ್ರಿಗೆ ಬಂದಾಗ ಅಲ್ಲಿಗೆ ಅವರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂದಿತ್ತು. ನನ್ನ ಸುತ್ತಮುತ್ತಲಿನ ಶಿಕ್ಷಣ ವ್ಯವಸ್ಥೆಗಳನ್ನ ನಾನು ನೋಡ್ತಾ ಹೋದಾಗೆ, ನಾನು ತೃತೀಯ ಹಂತದಲ್ಲಿದ್ದೇನೆ, ನನ್ನ ಪ್ರಥಮ ವರ್ಷದ ಜೂನಿಯರ್ಸ್ ಗಳೇನಿದ್ದಾರೆ ಅವರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಪ್ಲೈ ಆಗಿತ್ತು. ಆ ಮಕ್ಕಳಿಗೆ ಎಷ್ಟು ಕಷ್ಟ ಆಗಿತ್ತು ಅಂತ ಹೇಳಿದ್ರೆ, ಒಂದು ಪರೀಕ್ಷೆ ಬರೆಯುವಂತಹ ರೀತಿ ಇರ್ಬೋದು, ಮತ್ತೆ ಪಠ್ಯಕ್ರಮಗಳನ್ನ ಅಳವಡಿಸಿಕೊಂಡಿರುವಂತಹ ರೀತಿ ಇರ್ಬೋದು, ಮತ್ತೆ ಅವರಿಗೆ ಆ ಶಿಕ್ಷಣ ನೀತಿಯ ಬಗ್ಗೆ ಅವರು ಬರ್ಬೇಕಾದ್ರೇನೆ ಅಲ್ಲಿ ಕರೆಕ್ಟ್ ಆದ ಒಂದು ಬೇಸ್ ಅನ್ನ ಇಟ್ಟುಕೊಳ್ಳದೆಯೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಾವು ಅಲ್ಲಿ ಜಾರಿಗೆ ತಂದಿಟ್ರು. ಇದ್ರಿಂದ ಏನಾಯ್ತು ಅಂತ ಹೇಳಿದ್ರೆ, ಒಂದು ಮಗುವಿನ ಶಿಕ್ಷಣವನ್ನ ಆಲೋಚನೆ ರೀತಿಯನ್ನ ನಾವು ಎಲ್ಲೋ ಒಂದ್ ಕಡೆ ಸ್ವಲ್ಪ ಪೆಟ್ಟು ಕೊಟ್ಟಂತ ರೀತಿ ಆಯ್ತೋ ಏನೋ ಅಂತ ನನ್ನ ಒಂದು ಆಲೋಚನೆ. ಬಹುಶಃ ತಪ್ಪಿರ್ಬಹುದು, ಆದ್ರೆ ನನ್ನ ಆಲೋಚನೆಯನ್ನ ನಾನು ಹೇಳ್ತಾ ಇದ್ದೇನೆ. ಆತ್ಮನಿರ್ಭರತೆಯ ಒಂದು ಭಾಗವಾಗಿ ರಾಷ್ಟ್ರೀಯ ಶಿಕ್ಷಣವನ್ನ ಜಾರಿಗೆ ತಂದಿದೆ. ಅದರಿಂದ ಅದರ ಒಳಗಿರುವಂತ ಒಳಿತುಗಳನ್ನ ನಾವು ಪಡೆದುಕೊಂಡು ಈ ಆತ್ಮನಿರ್ಭರವನ್ನ ಯಶಸ್ವಿಯಾಗಿ ಸಾಗಿಸುವತ್ತ ಒಂದು ಸಾಗಬೇಕಾಗಿದೆ. ಬಣ್ಣಲ್ಲ ತಾಯಿ ಈ ಭರತ ಭೂಮಿ ನಿನ್ನನ್ನು ಹೊತ್ತ ನಾಡು, ಸೊಗ ಬೆಳವ ಬೀಡು ಸುಖ ತುಳಿವ ಗೂಡು, ಕೈಯರಡ ಜೋಡ ಮಾಡು, ಕೈಯರಡ ಜೋಡ ಮಾಡು. ಬಣ್ಣಲ್ಲ ತಾಯಿ ಈ ಭರತ ಭೂಮಿ ನಿನ್ನನ್ನು ಹೊತ್ತ ನಾಡು, ಸೊಗ ಬೆಳವ ಬೀಡು ಸುಖ ತುಡಿವ ಗೂಡು, ಕೈಯರಡ ಜೋಡ ಮಾಡು, ಕೈಯರಡ ಜೋಡ ಮಾಡು. ಈ ನಾಡ ಮಣ್ಣ ಸುಡುಗಾಡ ಸುಣ್ಣ ಎಂದೆನು ತಜರಿಯಲಹುದೇ, ತಾಯ್ನಾಡ ಹಳಿದು ಪರನಾಡ ನರಸಿ ಸುಖದಿಂದ ಬದುಕಲಹುದೇ. ಈ ನಾಡ ಮಣ್ಣ ಸುಡುಗಾಡ ಸುಣ್ಣ ಎಂದೆನು ತಜರಿಯಲಹುದೇ, ಎಂದೆನು ತಜರಿಯಲಹುದೇ. ತಾಯ್ನಾಡ ಹಳಿದು ಪರನಾಡ ನರಸಿ ಸುಖದಿಂದ ಬದುಕಲಹುದೇ, ಸುಖದಿಂದ ಬದುಕಲಹುದೇ. ಮಣ್ಣಲ್ಲ ತಾಯಿ ಈ ಭರತ ಭೂಮಿ ನಿನ್ನನ್ನು ಹೊತ್ತ ನಾಡು, ಸೊಗ ಬೆಳವ ಬೀರು ಸುಖ ತುಳಿವ ಗೂಡು, ಕೈಯರಡ ಜೋಡ ಮಾಡು. ಈಗ ದೇಶದಲ್ಲಿ ಆತ್ಮನಿರ್ಭರತೆಯ ಬಗ್ಗೆ ಏನೆಲ್ಲ ಆಲೋಚನೆಗಳಿದ್ವು ಅಂತ ನೋಡಿದ್ರೆ, ಮೊದಲನೇದಾಗಿ ನಾನು ನೋಡ್ತಾ ಹೋದಾಗ ಗಾಂಧೀಜಿಯವರ ಕಲ್ಪನೆಯ ಭಾರತವನ್ನ ನಾನು ನೋಡ್ತೀನಿ. ಗಾಂಧೀಜಿಯ ಕಲ್ಪನೆಯ ಭಾರತವನ್ನ ನೋಡಿದಾಗ ಅಲ್ಲಿ ಗಾಂಧಿ ಕಲ್ಪನೆಯ ಭಾರತ ಹೇಗಿತ್ತು ಅಂತ ಹೇಳಿದ್ರೆ, ಅದು ಸ್ವಾವಲಂಬಿ ಭಾರತ ಆಗಿತ್ತು. ಸ್ವಾವಲಂಬಿ ಭಾರತದೊಂದಿಗೆ ಸ್ವದೇಶಿ ಭಾರತ ಗಾಂಧಿಯ ಕಲ್ಪನೆಯದ್ದಾಗಿತ್ತು. ಅವರು ಯಾವ ರೀತಿ ಗ್ರಾಮ ಸ್ವರಾಜ್ಯವನ್ನ ಕಲ್ಪಿಸಿಕೊಂಡಿದ್ರು ಅಂತ ಹೇಳಿದ್ರೆ, ಒಂದು ದೇಶ ಯಾವಾಗ ಅಭಿವೃದ್ಧಿಯನ್ನ ಹೊಂದುತ್ತೆ ಅಂತ ಹೇಳಿದ್ರೆ, ಯಾವಾಗ ದೇಶದ ಮೂಲ ಅಂದ್ರೆ ಗ್ರಾಮೀಣ ಪ್ರದೇಶ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತೋ ಆ ಸಂದರ್ಭದಲ್ಲಿ ದೇಶ ಅಭಿವೃದ್ಧಿ ಹೊಂದುತ್ತದೆ ಅನ್ನುವಂತದನ್ನ ಗಮನಿಸ್ತಾರೆ, ಹೇಳ್ತಾರೆ. ಪ್ರಸ್ತುತ ವರ್ತಮಾನದ ಅಂಕಿಅಂಶಗಳನ್ನು ಗಮನಿಸಿಕೊಂಡಾಗ ನಮ್ಮ ದೇಶದಲ್ಲಿ 60%+ ಭಾಗ ಗ್ರಾಮೀಣ ಭಾರತ ಇದೆ, ಉಳಿದ 40%+ ಭಾಗ ನಗರ ಪ್ರದೇಶಗಳಿದ್ದಾವೆ. ಅದರ ಜೊತೆಗೆ ದೇಶದ ಒಂದು ಆರ್ಥಿಕ ವ್ಯವಸ್ಥೆಯ ಅಂಕಿಅಂಶಗಳನ್ನು ನೋಡ್ತಾ ಹೋದಾಗೆ 52%+ ಜನ ಮಧ್ಯಮ ವರ್ಗದವರಿದ್ದಾರೆ, ಹಾಗೆಯೇ 12%+ ಜನ ಬಡತನ ರೇಖೆಗಿಂತಲೂ ಕೆಳ ವರ್ಗದವರು. ಅಂತ ಹೇಳಿದ್ರೆ ದಿನದಲ್ಲಿ 2 ಹೊತ್ತು ಊಟ ಮಾಡ್ಲಿಕ್ಕೂ ಕಷ್ಟ ಇರುವಂತಹ ಜನ ನಮ್ಮ ದೇಶದಲ್ಲಿದ್ದಾರೆ. ಕೇವಲ 4%+ ಜನ ಮಾತ್ರ ದೇಶದ ಎಲ್ಲಾ ವ್ಯವಸ್ಥೆಯನ್ನು ಪರಿಪೂರ್ಣವಾಗಿ ಅನುಭವಿಸುವಂತ, ನಾವು ಶ್ರೀಮಂತರು ಅಂತ ಏನ್ ಕರಿತೀವಿ ಆ ವ್ಯವಸ್ಥೆಯನ್ನ ಹೊಂದಿದವರು ಅಂತಾಗಿದ್ದಾರೆ. ಹಾಗಾಗಿ ಮಧ್ಯಮ ವರ್ಗವನ್ನು ಮತ್ತು ತಳವರ್ಗವನ್ನು ಹೊಂದಿರುವಂತ ಭಾರತವನ್ನ ಸಂವಿಧಾನ ಜಾರಿಗೆ ಬಂದು 2 ವರ್ಷಗಳಾಗಿದ್ರೂ ಕೂಡ ನಾವು ಯಾಕೆ ಅವರನ್ನ ಮೇಲೆ ತರ್ಲಿಕ್ಕಾಗ್ಲಿಲ್ಲ ಅನ್ನುವಂತ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಬೇಕಾಗುತ್ತೆ. ಯಾಕೆ ಇದು ಆತ್ಮನಿರ್ಭರತೆಯಲ್ಲಿ ಈ ಮಾತನ್ನು ನಾನು ತೆಗಿತಿದ್ದೇನೆ ಅಂತ ಹೇಳಿದ್ರೆ, ಆತ್ಮನಿರ್ಭರತೆ ಅನ್ನುವಂಥದ್ದು ಬಡವರ ಸ್ಥಿತಿಯನ್ನ ನಮ್ಮ ದೇಶದಲ್ಲಿ ನಾವು ಕಾಣಬಹುದಾಗಿದೆ. ಗಾಂಧೀಜಿ ಕಲ್ಪನೆಯ ಗ್ರಾಮ ಸ್ವರಾಜ್ಯ ಹೇಗಿತ್ತು ಅಂತ ಹೇಳಿದ್ರೆ, ಗ್ರಾಮದಲ್ಲಿರುವಂತಹ ವಸ್ತುಗಳನ್ನ ಉಪಯೋಗಿಸಿಕೊಂಡು ಅಲ್ಲಿಯೇ ವಸ್ತುಗಳನ್ನ ತಯಾರಿಸಿ ಅದನ್ನ ದೇಶದ ಉಳಿದ ನಗರಗಳಿಗೆ ಅಥವಾ ಉಳಿದ ವ್ಯವಸ್ಥೆಗಳಿಗೆ ಸರಬರಾಜು ಮಾಡುವ ಮೂಲಕ ಗ್ರಾಮವನ್ನ ಅಭಿವೃದ್ಧಿ ಮಾಡುವಂತ ಒಂದು ಕನಸಾಗಿತ್ತು. ಅಂದ್ರೆ ಭಾರತ ದೇಶ ಮೂಲತಃ ಕೃಷಿ ಪ್ರಧಾನವಾದಂತಹ ದೇಶ. ಇಲ್ಲಿ ಬಹುತೇಕ ಜನರು ಕೃಷಿಯನ್ನ ನಂಬಿಕೊಂಡು ಬದುಕಿದವರಂತಾಗಿದ್ದಾರೆ. ಹಾಗಾಗಿ ಕೃಷಿಯೇ ನಮ್ಮ ಮೂಲ ಅಂದ್ರೆ ನಮಗೆ ನಮ್ಮ ಸ್ಟ್ರೆಂತ್ ಏನು ಅಂತ ಗೊತ್ತಿರುವಾಗ ಆ ಸ್ಟ್ರೆಂತ್ ಅನ್ನ ಉಪಯೋಗಿಸಿಕೊಂಡು ನಾವು ಯಶಸ್ಸನ್ನ ಸಾಧಿಸಬೇಕಲ್ವೇ. ಆ ಸ್ಟ್ರೆಂತ್ ಅನ್ನ ಉಪಯೋಗಿಸುವಲ್ಲಿ ನಾವೀಗ ಒಂದು ಹಂತಕ್ಕೆ ವಿಫಲರಾಗ್ತಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ಇಂದಿನ ಯುವ ಮನಸ್ಸಿನ ಆಲೋಚನೆಗಳು ಏನು ಅಂತ ಹೇಳಿದ್ರೆ, ತಂತ್ರಜ್ಞಾನ ಆಧಾರಿತ ಭಾರತವನ್ನ ಜಾರಿಗೆ ತರುವಂತದ್ದು ಅಂತ ಹೇಳಿ. ಈಗ ತಂತ್ರಜ್ಞಾನ ಆಧಾರಿತ ಭಾರತವನ್ನ ಜಾರಿಗೆ ತರುವುದು ಒಳ್ಳೆಯದೇ, ಆದ್ರೆ ನಮ್ಮ ಒಳಗಿರುವಂತ ಸಂಪನ್ಮೂಲಗಳಿಗೆ ಬೇಕಾದಂತ ತಂತ್ರಜ್ಞಾನಗಳನ್ನ ಜಾರಿಗೆ ತಂದಾಗ ಮಾತ್ರ ಅದು ಅಭಿವೃದ್ಧಿಶೀಲ ದೇಶವನ್ನ ನಿರ್ಮಾಣ ಮಾಡಲಿಕ್ಕೆ ಆಗುವಂತದ್ದು. ಹಾಗಾಗಿ ಗ್ರಾಮೀಣ ಭಾರತದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಗಾಂಧೀಜಿ ಹೇಳಿದ ಹಾಗೆ ಗ್ರಾಮ ಸ್ವರಾಜ್ಯವಂತು ಅಂದ್ರೆ ಗ್ರಾಮದಲ್ಲಿರುವಂತಹ ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಿಕೊಂಡು ಒಂದು ದೇಶವನ್ನ ಅಭಿವೃದ್ಧಿ ಮಾಡುವಂತಹ ಒಂದು ವ್ಯವಸ್ಥೆ. ಆದ್ರೆ ನಾವೀಗ ಗಮನಿಸಿಕೊಂಡಾಗ ನಮ್ಮ ದೇಶದಲ್ಲಿ ಅದೆಷ್ಟೋ ಯೋಜನೆಗಳು ಜಾರಿಗೆ ಬರ್ತಿದ್ದಾವೆ. ಪ್ರಮುಖವಾಗಿ ಗ್ರಾಮೀಣ ಜನರ ಅಭಿವೃದ್ಧಿಗಂತೇನೆ ಅದೆಷ್ಟೋ ಯೋಜನೆಗಳು ಜಾರಿಗೆ ಬರ್ತಾ ಇದ್ದಾವೆ. ಆದ್ರೆ ಆ ಯೋಜನೆಗಳು ತಳಮಟ್ಟದಲ್ಲಿರುವಂತಹ ಜನರಿಗೆ ಎಷ್ಟರ ಮಟ್ಟಿಗೆ ತಲುಪ್ತಾ ಇದೆ ಅನ್ನುವಂಥದ್ದು ಪ್ರಶ್ನಾರ್ಥಕ ಚಿಹ್ನೆ. ಇಂದಿನ ಪ್ರತಿಯೊಬ್ಬ ವ್ಯಕ್ತಿಯು ಕೂಲಂಕುಷವಾಗಿ ಯೋಚನೆ ಮಾಡಬೇಕಾದಂತಹ ವಿಚಾರ ಅಂತ ಹೇಳಿದ್ರೆ, ಸರ್ಕಾರ ಜಾರಿಗೆ ತರುವಂತಹ ಯೋಜನೆಗಳು ಯಾಕೆ ತಳವರ್ಗದಲ್ಲಿರುವಂತಹ ಜನರಿಗೆ ತಲುಪ್ತಾ ಇಲ್ಲ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ, ಸರ್ಕಾರಗಳು ಜಾರಿಗೆ ತಂದಿರುವಂತಹ ಯೋಜನೆಗಳ ಒಂದು ಪಠ್ಯನ ಗಮನಿಸ್ತಾ ಹೋದ್ರೆ ಯಾವಾಗನೂ ದೇಶ ಅಭಿವೃದ್ಧಿ ಆಗ್ಬೇಕಿತ್ತಲ್ಲ, ಯಾಕಾಗ್ತಿಲ್ಲ ಅಂತ ಹೇಳಿದ್ರೆ, ಸರ್ಕಾರ ಈಗ ಉದಾಹರಣೆಗೆ ಒಂದು ಯೋಜನೆಯನ್ನ ಜಾರಿಗೆ ತಂತು ಅಂತ ಹೇಳಿದ್ರೆ, ಆ ಅಧಿಕಾರವನ್ನ ಹೊಂದಿರುವಂತಹ ಮತ್ತೊಬ್ಬ ನಾಯಕರಿಗೆ ಅದನ್ನು ವಹಿಸಿಕೊಡುತ್ತೆ. ಮತ್ತೊಬ್ಬ ನಾಯಕರು ಕೆಳಮಟ್ಟದಲ್ಲಿರುವಂತಹ ಒಂದಿಷ್ಟು ಜನರಿಗೆ ಅದನ್ನ ಹಂಚಿಕೊಡ್ತಾ ಹೋಗ್ತಾರೆ. ಈ ಹಂಚಿಕೊಡುವಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಹಂಚಿಕೊಡುವಿಕೆಯಲ್ಲಿ ಅದನ್ನ ತಳಮಟ್ಟಕ್ಕೆ ತಲುಪಿಸುವಲ್ಲಿ ನಾವು ವಿಫಲರಾಗ್ತಿದ್ದೇವೆ ಅಂತ ಹೇಳಿ. ಈ ವಿಫಲತೆಯನ್ನ ನಾವು ಸರಿ ಮಾಡಿಕೊಳ್ಳುವತ್ತ ನಾವು ಮೊದಲು ಚಲಿಸಬೇಕಾಗುತ್ತೆ. ಇನ್ನು ಆತ್ಮನಿರ್ಭರ ಭಾರತದಲ್ಲಿ ನಾವು ಇಂದಿನ ನಮ್ಮ ದೇಶದ ಪ್ರಧಾನಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು May 12, 2020 ಆತ್ಮನಿರ್ಭರ ಭಾರತದ ಯೋಜನೆಯ ಘೋಷಣೆಯನ್ನ ಮಾಡ್ತಾರೆ. ಇಲ್ಲಿ 20 ಲಕ್ಷ ಕೋಟಿಯ ಪ್ಯಾಕೇಜ್ ಅನ್ನ ಘೋಷಿಸಲಾಗಿತ್ತು. ಈ ಪ್ಯಾಕೇಜ್ ನಲ್ಲಿ ಈಗಾಗಲೇ ಘೋಷಿಸಲಾಗಿರುವಂತಹ ಗರೀಬ್ ಕಲ್ಯಾಣ್ ಯೋಜನೆಯ ಪ್ಯಾಕೇಜ್ ಅನ್ನು ಕೂಡ ಒಳಗೊಂಡಿರ್ತದೆ. ನಮ್ಮ ದೇಶದ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ತಳಮಟ್ಟಕ್ಕೆ ಹೋಗಿತ್ತು. ಅದನ್ನ ಉನ್ನತ ಸ್ಥಾನಕ್ಕೆ ತರುವಂತ ಆಲೋಚನೆಯಲ್ಲಿ ಈ ಯೋಜನೆಯನ್ನ ತರುವಂತ ಒಂದು ಆಲೋಚನೆಯನ್ನ ಈ ಯೋಜನೆ ತಳಮಟ್ಟದಲ್ಲಿದ್ದಂತಹ ವ್ಯವಸ್ಥೆಯನ್ನ ಮತ್ತಷ್ಟು ಏರಿಸಬೇಕು ಅನ್ನುವಂತ ಒಂದು ಆಲೋಚನೆಯಲ್ಲಿ ಈ ಆತ್ಮನಿರ್ಭರ್ ಭಾರತವನ್ನ ಜಾರಿಗೊಳಿಸಲಾಯಿತು. ಈ ಸಮಸ್ಯೆಗಳನ್ನ ನಿರ್ವಹಣೆ ಮಾಡೋದಕ್ಕೆ ಜಾರಿಗೆ ತಂದಂತ ಈ ಆತ್ಮನಿರ್ಭರ ಭಾರತದಲ್ಲಿ 4 ವಿಭಾಗಗಳನ್ನ ನಾವು ಕಾಣ್ತೀವಿ. ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಆತ್ಮನಿರ್ಭರ ಭಾರತ ಅಭಿಯಾನ ಭಾಗ 1, ಆತ್ಮನಿರ್ಭರ್ ಭಾರತ ಅಭಿಯಾನ ಭಾಗ 2, ಆತ್ಮನಿರ್ಭರ್ ಭಾರತ ಅಭಿಯಾನ ಭಾಗ 3, ಆತ್ಮನಿರ್ಭರ್ ಭಾರತ ಅಭಿಯಾನ ಭಾಗ 4. ಆತ್ಮನಿರ್ಭರ ಭಾರತ ಅಭಿಯಾನ ಭಾಗ 1, ಇದರಲ್ಲಿ ಏನೆಲ್ಲ ಅಂಶಗಳು ಅಡಕವಾಗಿದ್ದಾವ್ ಅಂತ ಹೇಳಿದ್ರೆ, 1 MSME, ಮತ್ತೊಂದು ಮೇಲಾಧಾರ ಮತ್ತು ಮುಕ್ತ ಸ್ವಯಂಚಾಲಿತ ಸಾಲಗಳು, EPFಗಳು, NBFCಗಳು, ಗುತ್ತಿಗೆದಾರರು, ರಿಯಲ್ ಎಸ್ಟೇಟ್, ಹೊಸ TDS ದರಗಳು. ಎರಡನೆಯ ಆತ್ಮನಿರ್ಭರದ ಅಭಿಯಾನದ ಎರಡನೇ ಭಾಗವು ಆಹಾರ ಧಾನ್ಯಗಳಿರ್ಬೋದು, ಕ್ರೆಡಿಟ್ ಸೌಲಭ್ಯಗಳಿರ್ಬೋದು, ಬಾಡಿಗೆ ಮತ್ತು ವಸತಿಗಳಿರ್ಬೋದು, ಅನುದಾನಗಳು ಅಂದ್ರೆ ಈ ಅನುದಾನದ ಅಡಿಯಲ್ಲಿ ಮುದ್ರಾ ಯೋಜನೆ, ಶಿಶು ಯೋಜನೆಯ ಅಡಿಯಲ್ಲಿ ಪಡೆಯುವಂತಹ ಸಾಲಗಳು ಅಂದ್ರೆ ಸಣ್ಣ ಉದ್ಯಮಗಳಿಗೆ 2% ಬಡ್ಡಿ ದರ ರಿಯಾಯಿತಿಯನ್ನು ನೀಡಿರುವಂತಹ ಸಾಲಗಳ ಕುರಿತಾದಂತಹ ಒಂದು ಯೋಜನೆಯನ್ನ ಆತ್ಮನಿರ್ಭರ ಭಾರತ ಅಭಿಯಾನ ಭಾಗ 2 ಹೊಂದಿತ್ತು. ಇನ್ನು ಅದರ ಜೊತೆಗೆ ಇದೇ ಭಾಗದಲ್ಲಿ ಪಡಿತರ ಚೀಟಿ ಯೋಜನೆಯನ್ನ ಹೊಂದಿತ್ತು. ಇನ್ನು ಆತ್ಮನಿರ್ಭರ್ ಭಾರತ ಅಭಿಯಾನ ಭಾಗ 3 ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಅಂದ್ರೆ ಹೇಳಿದ್ರೆ ಕೃಷಿ ಸರಕುಗಳು ಅಡೆತಡೆ, ಮುಕ್ತ ಅಂತಾರಾಜ್ಯ ವ್ಯಾಪಾರ, ಇ ಟ್ರೇಡಿಂಗ್ ಕುರಿತಾದಂತಹ ಕಾನೂನುಗಳನ್ನ ಜಾರಿಗೊಳಿಸುವಂತಿರ್ಬೋದು, ರೈತರು ತಮ್ಮ ಬೆಳೆಗಳನ್ನ ಉತ್ತಮ ಬೆಲೆಗೆ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆ ಇರಬಹುದು, ಗುತ್ತಿಗೆ ಬೇಸಾಯ ಇರಬಹುದು, ಕೃಷಿ ಮೂಲಸೌಕರ್ಯ, ಫಾರ್ಮ್ ಗೇಟ್ ಮೂಲಸೌಕರ್ಯಗಳನ್ನು ನಿರ್ಮಿಸಲು 1.5 ಲಕ್ಷ ಕೋಟಿ ರೂಪಾಯಿ, ಮೀನು ಕಾರ್ಮಿಕರಿಗೆ ಮತ್ತು ಜಾನುವಾರು ಸಾಕಣೆದಾರರಿಗೆ ಸರ್ಕಾರಿ ಬೆಳೆಗಾರರಿಗೆ ಬೆಂಬಲವಾಗಿರುವಂತಹ ಯೋಜನೆಗಳನ್ನ ಆತ್ಮನಿರ್ಭರ್ ಭಾರತ ಅಭಿಯಾನ ಭಾಗ 3 ಜಾರಿಗೊಳಿಸಲಾಯಿತು. ಇನ್ನು ಆತ್ಮನಿರ್ಭರ್ ಭಾರತ ಅಭಿಯಾನ ಭಾಗ 4 ಯಾವ ವಿಚಾರಗಳನ್ನ ಹೊಂದಿತ್ತು ಅಂತ ಹೇಳಿದ್ರೆ, ರಕ್ಷಣೆಗೆ ಸಂಬಂಧಪಟ್ಟಂತ ವಿಚಾರಗಳು. ಅಂದ್ರೆ ನಮ್ಮ ದೇಶದ ಇಲ್ಲಿಯ ವ್ಯವಸ್ಥೆಯ ತನಕ ಹೇಗಿತ್ತು ಅಂದ್ರೆ, ನಮಗೆ ಬೇಕಾದಂತ ರಕ್ಷಣಾ ಉಪಕರಣಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವಂತ ವ್ಯವಸ್ಥೆ ನಮ್ಮ ದೇಶದಲ್ಲಿತ್ತು ಅಂತ ಹೇಳಿದ್ರೆ, ನಮ್ಮ ದೇಶದೊಳಗೆ ರಕ್ಷಣಾ ವ್ಯವಸ್ಥೆಯ ಬೇಕಾದ ಉಪಕರಣಗಳನ್ನ ಸಿದ್ಧಪಡಿಸುವಂತಹ ಒಂದು ತಂತ್ರಜ್ಞಾನವನ್ನ ನಾವು ಅಭಿವೃದ್ಧಿಪಡಿಸುವಂತ ವ್ಯವಸ್ಥೆಗೆ ಹೋಗಿರ್ಲಿಲ್ಲ. ಹೋಗಿದ್ವಿ, ಆದ್ರೆ ಅಭಿವೃದ್ಧಿಪಡಿಸುವಂತ ಸಂಪೂರ್ಣ ಯೋಜನೆ ನಮ್ಮಲ್ಲಿ ಇರಲಿಲ್ಲ. ಆದ್ರೆ ಈ ಆತ್ಮನಿರ್ಭರ ಭಾರತ ಅಭಿಯಾನ ಭಾಗ 4 ಶಸ್ತ್ರಾಸ್ತ್ರಗಳ ತಯಾರಿಕೆ, ದೇಶದ ಒಳಗೆಯೇ ಶಸ್ತ್ರಾಸ್ತ್ರಗಳನ್ನ ತಯಾರಿಸುವಂತಹ ವ್ಯವಸ್ಥೆಯನ್ನ ಈ ಭಾಗ ಹೊಂದಿತ್ತು. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಪ್ರತ್ಯೇಕವಾದಂತ ಬಜೆಟ್ ಅನ್ನು ಕೂಡ ಮಂಡಿಸಲಾಗಿತ್ತು. ಅದರ ಜೊತೆಗೆ ಸ್ವಯಂ ಚಾಲಿತ ಮಾರ್ಗದ ಅಡಿಯಲ್ಲಿ ರಕ್ಷಣಾ ಉತ್ಪಾದನೆಯ ಉದ್ದೇಶಕ್ಕಾಗಿ ವಿದೇಶಿ ನೇರ ಹೂಡಿಕೆ ಮಿತಿಯನ್ನ 49-74% ಏರಿಸಲಾಗಿದೆ. ದೇಶದ ಒಳಗೆ ರಕ್ಷಣಾ ವ್ಯವಸ್ಥೆಯ ಉಪಕರಣಗಳನ್ನ ತಯಾರಿಸುವುದರ ಜೊತೆಗೆ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅತ್ಯದ್ಭುತವಾದ ಅಭಿವೃದ್ಧಿಯನ್ನ ಈ ಆತ್ಮನಿರ್ಭರ್ ಭಾರತ 4 ಭಾಗ ಒಳಗೊಂಡಿತ್ತು. ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಬಾಹ್ಯಾಕಾಶಕ್ಕೆ ಹೋಗುವಂತ ರಾಕೆಟ್ ತಂತ್ರಜ್ಞಾನದಲ್ಲಿ ನಮ್ಮ ದೇಶದಲ್ಲಿ ಬಹಳಷ್ಟು ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣ್ತಿದ್ದೀವಿ ಅಂತ ಹೇಳಿದ್ರೆ, ಸ್ವದೇಶಿ ವಸ್ತುಗಳ ಉಪಕರಣಗಳನ್ನ ಉಪಯೋಗಿಸಿಕೊಂಡು ತಯಾರಿಸುವಂತಹ ರಾಕೆಟ್ ಉಡಾವಣೆಯ ವ್ಯವಸ್ಥೆಯನ್ನ ನಮ್ಮ ದೇಶ ಈಗ ಒಳಗೊಂಡಿದೆ. ಇದು ಒಂದು ಹಂತದಲ್ಲಿ ಆತ್ಮನಿರ್ಭರ ಭಾರತವು ತನ್ನ ಯಶಸ್ವಿ ಮಾರ್ಗದತ್ತ ಚಲಿಸುತ್ತಿದೆ ಅನ್ನುವಂತಹದನ್ನ ನಾವು ಹೆಮ್ಮೆಯಿಂದ ಹೇಳಿಕೊಳ್ಬಹುದು. ಇನ್ನೊಂದು ಕಡೆಯಲ್ಲಿ ನಮ್ಮ ದೇಶದ ಯುವ ಶಕ್ತಿಯನ್ನ ಗಮನಿಸಿಕೊಂಡಾಗ, ಅಂಕಿಅಂಶಗಳ ಪ್ರಕಾರ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಯುವ ಶಕ್ತಿಯನ್ನ ಹೊಂದಿರುವಂತಹ ದೇಶ ನಮ್ಮ ದೇಶ ಭಾರತ. ಇದು ಭವಿಷ್ಯದಲ್ಲಿಯೂ ಮುಂದುವರಿಯುವಂತಹ ಒಂದು ಭವಿಷ್ಯದ 50 ಮುಂದುವರಿಯುವಂತಹ ಸಾಮರ್ಥ್ಯ ಇದೆ. ಜಪಾನ್ ದೇಶವನ್ನ ಗಮನಿಸಬಹುದು, ಅಮೆರಿಕ ದೇಶವನ್ನ ಗಮನಿಸಬಹುದು. ಇಲ್ಲಿ ಯುವಕರು ಮತ್ತು ಹಿರಿಯರ ನಡುವಿನ ಅಂತರ ಬಹಳಷ್ಟು ಇದೆ ಅಂತ ಹೇಳಿದ್ರೆ, ಯುವ ಶಕ್ತಿಗಳ ಸಂಖ್ಯೆ ಹಿರಿಯರ ಸಂಖ್ಯೆಗಿಂತ ಬಹಳಷ್ಟು ಕಡಿಮೆ ಇದೆ. ಆ ಕಡಿಮೆ ಇದ್ರೂ ಕೂಡ ಅವರು ಅಭಿವೃದ್ಧಿಯಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ 60% ಯುವ ಶಕ್ತಿಗಳು ಇದ್ರೂ ಕೂಡ ದೇಶವನ್ನ ಕಟ್ಟುವಲ್ಲಿ ಅವರ ಆಲೋಚನೆಗಳು ಎಲ್ಲೋ ಒಂದು ಕಡೆ ವಿಫಲರಾಗ್ತಿದೆ. ಇದಕ್ಕೆ ಕಾರಣಗಳು ಏನು ಅಂತ ನೋಡ್ತಾ ಹೋದ್ರೆ, ಒಂದು, ಯುವ ಶಕ್ತಿಗೆ ಬೇಕಾದಂತಹ ವ್ಯವಸ್ಥೆಗಳು ದೇಶದಲ್ಲಿ ಸರಿಯಾದ ಮಟ್ಟಕ್ಕೆ ಸರಿಯಾದ ರೂಪದಲ್ಲಿ ಸಿಗದೇ ಇರುವಂತಹದ್ದು, ಮತ್ತೊಂದು ಯುವ ಶಕ್ತಿಯ ಮನಸ್ಥಿತಿಯೂ ಹೌದು. ಮಾರೇ ಬಂದ ಕರ್ಜೋ ದೇಶದಲ್ಲಿರುವಂತಹ ಒಂದು ವ್ಯವಸ್ಥೆಯನ್ನ ಸರಿಯಾಗಿ ಆಲೋಚನೆಯೊಂದಿಗೆ ಉಪಯೋಗಿಸಿಕೊಂಡು ಹೋಗುವಂತಹ ಮನಸ್ಥಿತಿ ನಮ್ಮಲ್ಲಿ ಕಡಿಮೆ ಇರುವಂತಹ ವ್ಯವಸ್ಥೆಯೂ ಇರಬಹುದು. ಮತ್ತೊಂದು, ನಮ್ಮ ದೇಶದಲ್ಲಿ ಜಾರಿಗೆ ತರುವಂತಹ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಯುವಜನತೆಗೆ ತಲುಪದೇ ಇರುವಂತಹದ್ದಿರಬಹುದು. ಎಲ್ಲ ಅಂಶಗಳನ್ನು ಗಮನಿಸಿಕೊಂಡಾಗ ಯುವ ಶಕ್ತಿಯಾಗಿರುವಂತಹ ದೇಶದೊಳಗೆ ನಾವು ಎನ್ನೋ ಅಭಿವೃದ್ಧಿಯನ್ನ ಕಾಣಬಹುದಾಗಿತ್ತು. ಆದರೆ ಅಭಿವೃದ್ಧಿಯನ್ನ ಕಾಣುವಂತಹ ಹಂತಕ್ಕೆ ನಾವೀಗ ತಲುಪ್ತಿದ್ದೀವಿ ಅನ್ನುವಂತದ್ದು ಕೂಡ ಒಂದು ಒಳ್ಳೆಯ ವಿಚಾರವೂ ಹೌದು. ನಮ್ಮ ದೇಶದಲ್ಲಿ ಒಂದು ಏನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಕಲಿತಂತ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಉತ್ತಮ ಶಿಕ್ಷಣಕ್ಕಾಗಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಫಾರಿನ್ ಕಂಟ್ರಿಗಳಿಗೆ ಎಜುಕೇಶನ್ ಗಳನ್ನ ಪಡೀಲಿಕ್ಕೆ ಹೋಗ್ತಾರೆ. ನಮ್ಮ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯ ಗುಣಮಟ್ಟ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಇಲ್ಲ ಅನ್ನುವಂತ ಯೋಚನೆಯೂ ಏನೋ ಗೊತ್ತಿಲ್ಲ, ವಿದೇಶಗಳಿಗೆ ಹೋಗ್ತಾರೆ. ವಿದೇಶಗಳಲ್ಲಿ ಶಿಕ್ಷಣ ಪಡೆದಂತ ವಿದ್ಯಾರ್ಥಿಗಳು ಮುಂದೆ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿಯೇ ಇದ್ದು ಅಲ್ಲಿಯ ಉದ್ಯೋಗವನ್ನ ಅವಲಂಬಿಸಿಕೊಂಡು ಬದುಕ್ತಾರೆ. ಅವರು ಮತ್ತೆ ದೇಶಕ್ಕೆ ಬಂದು ನಮ್ಮ ದೇಶದೊಳಗೆ ಅಭಿವೃದ್ಧಿಯ ಚಿಂತನೆಯಲ್ಲಿ ಪಾಲ್ಗೊಳ್ಳುವಂತಹ ವಿಚಾರಗಳು ಬಹಳಷ್ಟು ಕಡಿಮೆ ಇದೆ. ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಯುವ ಶಕ್ತಿಗಳಿಗೆ ಬೇಕಾದ ನೀಡ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಮೊದಲು ಸರಿಯಾದ ರೀತಿಯಲ್ಲಿ ಪೂರೈಸುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಯಾಕಂತೇಳಿದ್ರೆ, ಯುವ ಶಕ್ತಿಯ ಜಾಸ್ತಿ ಇರುವ ದೇಶದಲ್ಲಿ ಉದ್ಯೋಗಕ್ಕೆ ಬಹಳಷ್ಟು ಕೊರತೆ ಇದೆ. ಇದಕ್ಕೆ ಬಹುಮುಖ್ಯ ಕಾರಣ ಅಂತ ಏನು ಅಂತ ಹೇಳ್ತಾ ಹೋದ್ರೆ, ಅವಾಗ್ಲೇ ನಾನು ಒಂದಿಷ್ಟು ಕಾರಣಗಳನ್ನ ಹೇಳಿದೆ. ಒಂದು, ನಮ್ಮ ಮನಸ್ಥಿತಿಯ ಕೊರತೆ ಇರಬಹುದು. ಮತ್ತೊಂದು, ನಾವೀಗ ಒಂದು ಶಿಕ್ಷಣವನ್ನ ಪಡಿತೀವಿ ಅಂತ ಹೇಳಿದಾಗ, ಆ ಶಿಕ್ಷಣವನ್ನ ಪಡೆದಾಗ ಆ ಶಿಕ್ಷಣಕ್ಕೆ ಬೇಕಾದಂತ ಉದ್ಯೋಗ ನಮಗೆ ಪಡೆಯುವಲ್ಲಿ ನಾವು ವಿಫಲರಾಗ್ತಿದ್ದೇವೆ. ಆ ರೀತಿಯಾದಂತ ನಮಗೆ ಅಂದ್ರೆ ಆ ಮನಸ್ಥಿತಿ, ಈಗ ನಾನೊಬ್ಬ ಡಿಗ್ರಿ ಪಡೆದಂತ ವಿದ್ಯಾರ್ಥಿ ಆಗಿದ್ರೆ, ನನಗೆ ಕೃಷಿ ಫೀಲ್ಡ್ ಅಥವಾ ಕೃಷಿಯ ವಿಚಾರ ಕೇಳಲಿಕ್ಕೆ ತುಂಬಾ ಕಷ್ಟ, ನನಗೆ ಆ ಫೀಲ್ಡ್ಗೆ ಇಳಿಬೇಕು ಅಂತ ಹೇಳಿದ್ರೆ ಮನಸ್ಸು ಬರಲ್ಲ ಅಂತೇಳಿ. ದುಡಿಮೆ ನಮ್ಮ ಶಕ್ತಿಯೋ, ದುಡಿಮೆ ನಮ್ಮ ಸತ್ವವು, ನಾಡ ಕಟ್ಟುವ ನಾಡಿಗಾಗಿ ದುಡಿಯುವ, ನಾಡಿಗಾಗಿ ದುಡಿಯುವ, ದುಡಿಯುವ, ದುಡಿಯುವ. ದುಡಿಮೆ ನಮ್ಮ ಶಕ್ತಿಯೋ, ದುಡಿಮೆ ನಮ್ಮ ಸತ್ವವು. ಎಲ್ಲ ಒಟ್ಟು ಸೇರಿ ನಾಡಿನೊಳಿತಿಗಾಗಿ ನಮ್ಮ ದುಡಿಮೆಯನ್ನು ಸಲ್ಲಿಸುವ. ನಿಮಿಷ ಒಂದು ನಿಮಿಷವಲ್ಲ, ನಿಮಿಷ ನಮ್ಮ ಸಂಪದ, ನಿಮಿಷ ನಿಮಿಷ ಸೇರಿ ಗಂಟೆ ದಿವಸ ವರ್ಷವಾಗದೆ, ಹಣಕ್ಕೆ ಹಣವು ಕೂಡಿದಾಗ, ಹಣಕ್ಕೆ ಹಣವು ಕೂಡಿದಾಗ ಕೋಟಿ ರೊಕ್ಕವಾಗದೆ, ಕಣ ಕಣಗಳು ಸೇರಿದಾಗ ಕಣಜವಾಗಿ ತುಂಬದೆ, ಕಣಜವಾಗಿ ತುಂಬದೆ, ತುಂಬದೆ, ತುಂಬದೆ. ದುಡಿಮೆ ನಮ್ಮ ಶಕ್ತಿಯೋ, ದುಡಿಮೆ ನಮ್ಮ ಸತ್ವವೋ.